ಇದಿನ ಬಾರ ಶುಭ ಬಾರ ಇಂದಿನ ದಿನವೇ ಶುಭ ದಿನವೂ ಇಂದಿನ ತಾರೆ ಶುಭ ತಾರೆ ಇಂದಿನ ಯೋಗ ಶುಭ ಯೋಗ ಇಂದು ಪುರಂದರ ವಿಠಲರಾಯನ ಪಾಡಿದ ದಿನವೇ ಶುಭ ದಿನವೂ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಪರಿಪರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಆರು ಶಾಸ್ತ್ರವ ಓದಿದರಿಲ್ಲ ನೂರಾರು ಪುರಾಣವ ಮುಗಿಸಿದರಿಲ್ಲ ಸಾರಿ ಸಜ್ಜನರ ಸಂಗಮ ಮಾಡದೆ ಧೀರನಾಗಿತ ಮೆರೆದರಿಲ್ಲ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ತಮ್ಮ ಜ್ಞಾನೋದಯಕ್ಕೆ ಕಾರಣಳಾದ ಪತ್ನಿಯ ಕಡೆಗೆ ಕೃತಜ್ಞತೆಯ ದೃಷ್ಟಿ ಹರಿಸುತ್ತಾ ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಎಂದು ಕೊರಳೆತ್ತಿ ಹಾಡಿದರು. ಆದದ್ದೆಲ್ಲ ಒಳಿತೇ ಆಯಿತು ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಆದದ್ದೆಲ್ಲ ಒಳಿತೇ ಆಯಿತು ದಂಡಿಗೆ ಬೆತ್ತ ಹಿಡಿಯಲಿಕ್ಕೆ ಮಂಡೆ ಬಾಗಿ ನಾಚುತ್ತಲಿದ್ದೆ ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಆದದ್ದೆಲ್ಲ ಒಳಿತೇ ಆಯಿತು ತುಳಸಿ ಮಾಲೆಯ ಹಾಕುವುದಕ್ಕೆ ಅರಸನೆಂದು ತಿರುಗುತ್ತಲಿದ್ದೆ ಸರಸಿ ದಾಕ್ಷಿ ಪುರಂದರ ವಿಠಲ ತುಳಸಿ ಮಾಲೆಯ ಹಾಕಿಸಿದನು ಆದದ್ದೆಲ್ಲ ಒಳಿತೇ ಆಯಿತು ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ಸಮ್ಮತಿಂದ ನಾವು ನೀವು ಸಾಟಿ ಮಾಡಿ ನೋಡುವ ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ನಿಮ್ಮ ಭಾಗ್ಯ ಲಕ್ಷ್ಮೀ ದೇವಿ ನಮ್ಮ ಭಾಗ್ಯ ನಾರಾಯಣನು ನಮ್ಮ ನಿಮ್ಮ ಭಾಗ್ಯ ದೊಡೆಯ ಪುರಂದರ ವಿಠಲ ಪುರಂದರ ವಿಠಲ ಮುತ್ತು ಕೊಳ್ಳಿರೋ ಜನರು ಮುತ್ತು ಕೊಳ್ಳಿರೋ ಮುತ್ತು ಬಂದಿದೆ ಕೊಳ್ಳಿ ಸಚ್ಚಿದಾನಂದವೆಂಬೋ ಮುತ್ತು ಕೊಳ್ಳಿರೋ ಜನರು ಮುತ್ತು ಕೊಳ್ಳಿರೋ ಹಿಡಿಯಲಿಕ್ಕೆ ನಿಲುಕದದು ಕಾಡೆ ಕಾಣದೆಂದೋ ಬೆಲೆಯು ಕೊಡವಿಗೆಲ್ಲ ಪುರಂದರ ವಿಠಲ ಒಡೆಯನೆಂಬೋದಿಯುತ್ತು ಮುತ್ತು ಕೊಳ್ಳಿರೋ ಜನರು ಮುತ್ತು ಕೊಳ್ಳಿರೋ ಉಪದೇಶ ಸಾರ ಏಸಬೇಕು ಇದ್ದು ಜಯಿಸಬೇಕು ಹೆಸಿಗೆ ಸಂಸಾರದಲ್ಲಿ ಆಸೆಲೇಶ ಇಡದಾಂಗೆ ಇಸಬೇಕು ಇದ್ದು ಜಯಿಸಬೇಕು ತಾಮರಸ ಜಲದಂತೆ ಪ್ರೇಮವಿಟ್ಟು ಭವದೋಳು ಸ್ವಾಮಿ ರಾಮಾಯಣದ ಪಾರಿ ಕಾಮಿತ ಕೈಗೊಂಬರೆಲ್ಲ ಇಸಬೇಕು ಇದ್ದು ಜಯಿಸಬೇಕು ಮಾಂಸದಾಸೆಗೆ ಮತ್ಸ್ಯ ಸಿಲುಕಿ ಹಿಂಸೆ ಪಟ್ಟ ಪರಿಯಂತೆ ಮೋಸ ಹೋಗದಂತೆ ಜಗದೀಶ ಪುರಂದರ ವಿಠಲನ ನೆನೆದು ಇಸಬೇಕು ಇದ್ದು ಜಯಿಸಬೇಕು. ಕೃಷ್ಣ ಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ, ಮಸ್ತಕದಲ್ಲಿ ಮಾಣಿಕದ ಕಿರೀಟ, ಕಸ್ತೂರಿ ತಿಲಕದಿಂದ ಸೆವಲಲಾಟ, ಶಿಸ್ತಲ್ಲಿ ಕೊಳಲನು ಕೋಲಾಟ, ಉಡುದಾರ ವಾಡ್ಯಾಣ ನಿಖಿಲ ಭರಣ, ಉಡುಗೆ ಪಿತಾಂಬರ ಶತರವಿ ಕಿರಣ, ಕಣಗನು ಪುರ ಹೆಜ್ಜೆಗಳ ನೀಟ ಚರಣ, ಒಡೆಯ ಶ್ರೀ ಪುರಂದರ ವಿಠಲನ ಕರುಣ. ಶ್ರೀಕೃಷ್ಣ ತನ್ನ ಬಳಿಗೆ ಬಾ ಎಂದು ಕರೆದಂತಾಯಿತು ದಾಸರಿಗೆ.